ನಿಮ್ಮ ಮೊಮ್ಮಕ್ಕಳದು ಅಂತ ಬರೆದಿದ್ದಾರೆ ಅಲ್ಲಿ. ನಾನು ಕ್ಷಣಕಾಲ ಯೋಚನೆ ಮಾಡಿದೆ, ಏನಿದು ಈ ರೀತಿಯ ಒಂದು ಘೋಷಣೆ, ನಂದು ಅಲ್ಲ ಅಂತಾರೆ. ನನ್ನ ಮೊಮ್ಮಕ್ಕಳದು ಇನ್ನೂ ಹುಟ್ಟಲೇ ಇಲ್ಲ ಮಕ್ಕಳು ಯಾಕೆ ಅಂತ ಅಂದರೆ, ಅದರ ಅರ್ಥ ಏನು ಅಂದರೆ, ಈ ಭೂಮಿ ಇಷ್ಟು ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳು ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯನಿಗೆ ಅನ್ನ ಹಾಕಿದೆ, ಇನ್ನೂ ನಿಮ್ಮ ಮುಂದಿನ ಜನಾಂಗಕ್ಕೆ ನೀನು ಉಳಿಸಿ ಹೋಗಬೇಕಾದಂಥ ಕರ್ತವ್ಯ ನಿನ್ನ ಮೇಲಿದೆ ಅಂತ ಅದರ ಒಂದು ಸಂದೇಶ. ಅದರ ದುರ್ಬಳಕೆ ಮಾಡುವ ಹಕ್ಕು ನಿನಗಿಲ್ಲ ಅಂತ. ಖಂಡಿತವಾಗಿ ಕೂಡ ಅದು ನಿನ್ನದಲ್ಲ ಅಂತ. ನೀವು ಆಸ್ತಿಯ ಹಕ್ಕು ನಿನ್ನದಿರ್ಬೋದು, ಆದರೆ ಭೂಮಿಯ ಹಕ್ಕು ನಿನಗಿಲ್ಲ. ಭೂಮಿಯನ್ನು ನಿನ್ನ ಉಪಯೋಗಕ್ಕೆ ಬಳಸಿಕೋ, ನಿನ್ನ ದುರಾಸೆಗಲ್ಲ ಅಂತಾರೆ ಮಹಾತ್ಮ ಗಾಂಧೀಜಿ ಒಂದು ಕಡೆ. ಅಂದರೆ ಇಲ್ಲಿ ಈ ಆಚರಣೆಯ ಮೂಲಕ ನೀವು ಹೇಳಿದಾಗೆ, ಕಳೆದ ವರ್ಷ 15ನೇ ವರ್ಷ ಅಂದರೆ ಈ 16ನೇ ಡಿಸೆಂಬರ್ವರೆಗೆ ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಅಂತ ಆಚರಣೆ ಮಾಡಾಗ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇದೊಂದು ಜಾಗೃತಿ ಆಗಬೇಕು, ಒಂದು ಪ್ರಜ್ಞೆ ಆಗಬೇಕು ಅಂತ. ಇದನ್ನು ವಿಶ್ವ ಆಹಾರ ಸಂಸ್ಥೆ ವಿಶ್ವಸಂಸ್ಥೆಯ ಕೃಷಿ ಮತ್ತು ಆಹಾರ ಒಂದು ಸಂಘಟನೆ ಏನಿದೆ ಅದರ ಭಾಗವಾಗಿದ್ದಂತಕ್ಕಂಥ ಮಣ್ಣು ವಿಜ್ಞಾನ ಸಂಸ್ಥೆ ಅಂತ ಅದರದೇ ಒಂದು ಭಾಗ. ಅವರು 2002ರಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆ ಮಾಡ್ತಾರೆ. ಮಾಡಿ 2012ರಿಂದ ನೀವು ಇದಕ್ಕೊಂದು ಆಚರಣೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ತಾಯಿ ರಾಜ ಅಂದ್ರೆ ಥೈಲ್ಯಾಂಡ್ ದೇಶದ ರಾಜ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದ ಅಂತಕ್ಕಂಥದ್ದು ಹಿಂದಿನ ಕತೆ. ನೀವೀಗ ನೋಡಿ, ನಮ್ಮಲ್ಲಿ ಮೈಸೂರಿನ ಅರಸರನ್ನ ಅಥವಾ ಯಾವುದೇ ಅರಸರನ್ನ ನೀವು ನೋಡಿ, ಕೆರೆಗಳನ್ನ ಹುಟ್ಟು ಹಾಕಿದ್ದು ಅಥವಾ ನಾಲ್ನೋಡಿ ಕೃಷ್ಣರಾಜ ಒಡೆಯರು ತಾವು ಇದ್ದಂತಹ ಒಡವೆ ವಸ್ತುಗಳನ್ನೇ ಮಾರಿ ಕನ್ನಂಬಾಡಿಯನ್ನು ಕಟ್ಟಿದ್ದು, ಆಗ ಮರ ಗಿಡಗಳನ್ನು ನಡೆಸ್ತಿದ್ದದ್ದು, ಇವು ಎಲ್ಲವೂ ಏರು ಪೂರಕವಾಗಿದ್ದು ಅಂತ ಹೇಳಿದ್ರೆ, ಈ ನೆಲ, ಈ ಜಲ, ಈ ವಾಯು, ಈ ಪಂಚಭೂತಗಳು ಅಂತ ಏನು ಕರಿತೇವೆ ನಾವು, ಅದು ಸುಸ್ಥಿತಿಯಲ್ಲಿದ್ದಾಗ ಈ ಪರಿಸರ ಅಂತಕ್ಕಂತಹದ್ದು ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಆಗ ಸಮತೋಲನದಲ್ಲಿ ಪ್ರಕೃತಿ ತನ್ನದೇ ಆದ ಕೊಡುಗೆಯಲ್ಲಿ ಆಹಾರದ ಉತ್ಪಾದನೆ ಏನು ಮಾಡ್ತಾ ಇದ್ದೇವೆ ನಾವು, ಅದು ಆರೋಗ್ಯಪೂರ್ವಾಗಿರ್ತದೆ, ಆಯಸ್ಸು ಜಾಸ್ತಿ ಆಗಿ ಬದುಕಬಹುದು ಅಂತ. ಇಲ್ಲದ್ರೆ ನೋಡಿ, ದಿನ ಗತಿ ಕಳೆದ ಹಾಗೆ ನಮ್ಮಲ್ಲಿ ರಾಜಕಾಯಿಲೆಗಳು, ಮಾರಕ ಕಾಯಿಲೆ ಅಂತ ಹೇಳಿದ್ರೆ ನಾವು ದುಃಖ, ಕ್ಯಾನ್ಸರ್ ಬರ್ತಾ ಇದೆ, ಎಲ್ಲ ರೀತಿಯಾದಂತಹ ಬರ್ತದೆ. ಮಣ್ಣು ಅಂತಕ್ಕಂಥದ್ರಲ್ಲಿ ಮಣ್ಣು ಹೇಗೆ ರೂಪ ಆಗ್ತದೆ, ಈ ಭೂಮಿ ಹೇಗೆ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ, ನಮ್ಮ ಇದರಲ್ಲೇ ಕರ್ನಾಟಕದಲ್ಲಿಯೇ ನಾವು 10 ವಲಯಗಳನ್ನು ಮಾಡಿಕೊಂಡಿದ್ದೇವೆ, ಮಣ್ಣಿನ ಒಂದು ಆಧಾರದ ಮೇಲೆ 10 ವಲಯಗಳನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಹೆಚ್ಚಾಗಿ ಮಣ್ಣಿನಲ್ಲಿ ಕಾರ್ಬನ್, ನ್ಯಾಚುರಲ್ ಕಾರ್ಬನ್ ಏನಿದೆ ಅದು ಇದೆ, ಸಾವಯವ ಇಂಗಾಲ ಇದೆ. ಅದು ಈ ಪರಿಸರದ ಜೊತೆಯಲ್ಲಿ ಬೆರೆಸಿದಾಗ ಸಮತೋಲನವನ್ನು ಕಾಯ್ದುಕೊಂಡು, ಅಂದರೆ ಇಲ್ಲಿ ಸಸಿಗಳು ಬೆಳಿಬೇಕು. ಒಂದು ಆ ಸಸಿಗಳು ಬೆಳೆಯುವುದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀವು ಹೇಳಿದಂಥ ಸಾವಯವ, ಅದಕ್ಕಾಗಿ ಸಸಿಗಳೇನು ಮಾಡ್ತದೆ, ಆಮ್ಲಜನಕವನ್ನು ಹೆಚ್ಚು ಹೊರಹಾಕ್ತದೆ. ಅದು ಮನುಷ್ಯನ ಬದುಕಿಗೆ ಹೆಚ್ಚು ಇದಾಗ್ತದೆ. ಆಮೇಲೆ ಇನ್ನು ನಾವು ಮಣ್ಣಿನ ಸಾವಯವ, ನೀವು ಹೇಳಿ ಸಾವಯವ ಅಂತ ಶಬ್ದ ಬಳಸಿದ ಕೇಳ್ತಾ ಇದ್ದೇನೆ. ಇಲ್ಲಿ ಈ ಮಣ್ಣು ರಾಸಾಯನಿಕ ಪದಾರ್ಥಗಳು ಸೇರಿ ಅದು ಒಟ್ಟು ಒಂದು ಅನೇಕ ಕಾಯಿಲೆಗಳ ಆಗರವಾಗಿಬಿಟ್ಟಿದೆ. ಈಗ ಉದಾಹರಣೆಗೆ, ನಾನು ಒಂದು ಸ್ಥಳದಲ್ಲಿ ಒಂದು ಕಾರ್ಖಾನೆ ಅಂತ ಹೇಳ್ತಿರ್ತೇನೆ. ಕಾರ್ಖಾನೆಗೆ ಬೇಡವಾದಂಥ ತ್ಯಾಜ್ಯವಾದಂಥ ನೀರು ಆ ಮಣ್ಣಿಗೆ ಸೇರ್ತದೆ, ಮಣ್ಣು ಅದರ ತನ್ನ ಆರೋಗ್ಯವನ್ನು ಕೆಡಿಸ್ತದೆ. ಈಗ ನಗರ ಪ್ರದೇಶಗಳು ಬೆಳೀತಾ ಹೋದ ಹಾಗೆ ನೀವು ಅಲ್ಲಿಯ ತ್ಯಾಜ್ಯ, ಜನರು ಬೆಳೆಸಿದಂಥ ನೀರು, ಇತ್ಯಾದಿ ಕಸ ಕಡ್ಡಿ ಏನಿರ್ತದೆ, ಯಾವುದೋ ಒಂದು ಸ್ಥಳದಲ್ಲಿ ತಗೊಂಡೋಗಿ ನೀವು ಅವೈಜ್ಞಾನಿಕವಾಗಿ ಅದನ್ನು ಡಂಪ್ ಮಾಡ್ತೀರಿ, ಡಂಪಿಂಗ್ ಅಂತ. ನನಗೆ ಬೇಡವಾದ್ದು ಅಂದರೆ ಭೂಮಿ ಸಹಿಸಿಕೊಳ್ತದೆ ಅಂತ. ನಾವು ತಪ್ಪು ತಿಳಿತೇವೆ. ಮಳೆ ಬಂದಾಗ, ಬಿಸಿಲು ಬಿದ್ದಾಗ ಆ ವಾತಾವರಣದ ಒಂದು ಪ್ರಕ್ರಿಯೆಗೆ ಆ ಒಂದು ತ್ಯಾಜ್ಯ ವಸ್ತುಗಳಲ್ಲಿದ್ದಂತಹ ವಿಷ ಭೂಮಿಗೆ ಇಳಿಯುತ್ತದೆ. ಆ ಭೂಮಿಗೆ ಇಳಿದದ್ದು ನೀವು ಮಳೆ ಬಂದಾಗ ಅದು ಸಾವರಿಸಿ ತಗ್ಗಿನ ಪ್ರದೇಶಗಳಿಗೆ ಹೋಗುತ್ತೆ, ವ್ಯವಸಾಯ ಮಾಡಿಸ್ತಕ್ಕಂಥ ಪ್ರದೇಶಗಳಿಗೆ ಹೋಗುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ಅದು ಆ ನೀವು ಬೆಳೀತಕ್ಕಂಥ ಬೆಳೆಗೆ ಹೋಗುತ್ತೆ. ಆಗ ಅದು ನೀವು ಬೆಳೀತಕ್ಕಂಥ, ನಿಮಗೆ ಚೆನ್ನಾಗಿ ಕಾಣ್ತದೆ ಸೇಬು ಹಣ್ಣಾಗಿ, ಮಾವು ಹಣ್ಣಾಗಿ ಕಾಣುತ್ತೆ, ಇನ್ನೊಂದು ಹಣ್ಣು ನಿಮಗೆ ಚೆನ್ನಾಗಿ ಕಂಡರೂ ಕೂಡ ಅದರ TSS ಅಂತ ಏನು ಕರೀತಾರೆ, ಟೋಟಲ್ ಸಾಲ್ವೇಬಲ್ ಸಾಲಿಡ್, ವಿಷಕಾರಿಯಾದಂಥ ಪದಾರ್ಥವಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಮಣ್ಣಿಗೂ ಇದಕ್ಕೆ ಸಂಬಂಧವನ್ನು ಕಲ್ಪಿಸಿ ವಿಶ್ವಸಂಸ್ಥೆಯವರು ಒಂದು ಠರವನ್ನು ಪಾಸ್ ಮಾಡ್ತಾರೆ. ಅಂದರೆ ಒಂದು ನಿರ್ಣಯ, ಒಂದು ನಿರ್ಧಾರ ಅಂತಕ್ಕಂಥದ್ದನ್ನು ಮಾಡಿ ಇದು ಪ್ರಪಂಚದ ಒಂದು ಎಲ್ಲ ದೇಶಗಳಿಗೂ ಹೋಗಬೇಕು, ನಮ್ಮಲ್ಲಿ ನಾವು ಇಟ್ಕೋಬಾರ್ದು. ಅಂದರೆ ಆಹಾರ ಸಂಸ್ಥೆಯವರು ಇದರ ಬಗ್ಗೆ ಕಾಳಜಿ ವಹಿಸ್ತಾರೆ. ಯಾಕಂತಂದರೆ ನೀವು ಇಲ್ಲಿ ಉತ್ತಮ ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ಆರೋಗ್ಯ, ನೀರಿನ ಆರೋಗ್ಯ, ಇದು ತುಂಬ ಮುಖ್ಯವಾದಂಥ ಎರಡು ವಿಚಾರಗಳು. ಹಾಗಾಗಿ ನಾವು ಕರ್ನಾಟಕದಲ್ಲಿ ಅಂತಲ್ಲ, ಭಾರತೀಯರೇ ಮಣ್ಣಿನ ಬಗ್ಗೆ ಸಾಂಪ್ರದಾಯಿಕವಾಗಿ ನಮಗೆ ಭೂಮಿಯ ಬಗ್ಗೆ ಗೌರವ ಇದೆ, ಭೂತಾಯಿ ಇದನ್ನೆಲ್ಲ ಹೇಳ್ತೇವೆ. ಆದರೆ ಅದನ್ನು ಹೇಗೆ ವೈಜ್ಞಾನಿಕವಾಗಿ ನಾವು ಅದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಕಾಳಜಿ ಇರುವುದಿಲ್ಲ. ಏ ನೋಡ್ರಿ, ಇದು ಕಪ್ಪು ಮಣ್ಣಿದೆ, ಹೆಚ್ಚು ಆರೋಗ್ಯವಾಗಿದೆ ಅಂತ ತಿಳ್ಕೊಳ್ತೇವೆ, ತಪ್ಪು. ಅದು ಇದು ಕೆಂಪು ಇದುವೇ ಮಣ್ಣು ಬೆಳ್ಳಗೆ ಕಾಣ್ತಾ ಇದೆ ಕಣೆ, ಇದರಲ್ಲಿ ಏನು ಸಾರಾಂಶ ಇಲ್ಲ ಅಂತ ಹೇಳುವಾಗಿಲ್ಲ. ಆದರೆ ಇತ್ತೀಚೆಗೆ ಆ ಮಣ್ಣಿನ ಸಾರಾಂಶವನ್ನು ತಿಳಿಲಿಕ್ಕೆ ಒಂದು ಜಾತಕ ಅಂತ ಹೇಳುವ ಹಾಗೆ ಕೇಂದ್ರ ಸರ್ಕಾರದವರು ತಮಗೆ ಗೊತ್ತಿದ್ದಾಗೆ ಒಂದು ಆರೋಗ್ಯದ ಮಣ್ಣಿನ ಆರೋಗ್ಯದ ಕಾರ್ಡ್ ಮಾಡಿದ್ದಾರೆ. ಕಾರ್ಡ್ ಅಂತ ಅಂದ್ರೆ ಯಾಕೆ ಇದನ್ನ ಮಾಡಬೇಕಾಯ್ತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ವಿಶ್ವಸಂಸ್ಥೆಯ ಪ್ರಭಾವದಿಂದ, ಅಂದ್ರೆ ವಿಶ್ವಸಂಸ್ಥೆ ಈ ರೀತಿಯಾದಂತಹ ನಿರ್ಣಯವನ್ನು ತಗೊಂಡಿದ್ದರಿಂದ ನೀವು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರೀತಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಗಿ ನಾವು ಈಗ ನಾವು ಕೆಲವೊಂದು ವಿಚಾರಗಳಿಗೆ ನಾವು ಅಮೆರಿಕವನ್ನ ಚೀನಾವನ್ನ ಕೆಲವು ರಾಷ್ಟ್ರಗಳನ್ನ ಉಲ್ಲೇಖ ಮಾಡ್ತೇವೆ, ಯಾಕೆಂತಂದ್ರೆ ಅವರು ಅದನ್ನು ಅನುಸರಣೆ ಮಾಡ್ತಾರೆ ಅಂತ ಅನ್ನೋ ದೃಷ್ಟಿಯಿಂದ. ಅಂದ್ರೆ ನಮಗಿಂತ ಅವರು ಇಲ್ಲಿಗಿಂತ ಎಲ್ಲವೂ ಭವ್ಯವಾದಂತಹ ಯಾವುದೋ ಒಂದು ಕಾಲ್ಪನಿಕ ಪ್ರಪಂಚದಲ್ಲಿ ಬದುಕ್ತಾ ಇದಾರಲ್ಲ, ನಮ್ಮ ಹಾಗೆ ಮನುಷ್ಯರು ಅವರು ಒಂದು ವೈಜ್ಞಾನಿಕವಾದಂತಹ ಒಂದು ಶಿಸ್ತು. ಈ ಶಿಸ್ತನ್ನ ಪ್ರತಿಯೊಬ್ಬ ರೈತನಿಗೆ ಹಾಗೂ ಪ್ರತಿ ಪ್ರಜೆಗೆ ಮುಟ್ಟುವ ಸಲುವಾಗಿ ವಿಶ್ವಸಂಸ್ಥೆಯವರು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೃಷಿ ಇಲಾಖೆಯವರು ರೈತರ ದಿವಸವನ್ನ ಪ್ರತಿಯೊಂದು ಕೂಡ ಹೋಬಳಿ ಅಥವಾ ತಾಲೂಕು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಠರಾವ್ ಅಂತಕ್ಕಂಥದ್ದು ಒಂದು ನೀವು ಹೇಳಿರತಕ್ಕಂಥದ್ದು ಒಂದು ಅಂಗೀಕರಿಸಿದ ಕಾರ್ಯಕ್ರಮ ಅಂತ ಅಂಗೀಕರಿಸಿದ ಕಾರ್ಯಕ್ರಮವಾಗಿ ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ವಿಸ್ತೃತವಾದ ಮಾಹಿತಿ ನೀಡಿದ್ರಿ. ಈಗ ಗುಣಮಟ್ಟದ ಕೃಷಿ ಉತ್ಪನ್ನಕ್ಕೂ ಮತ್ತು ಮಣ್ಣಿನ ಆರೋಗ್ಯಕ್ಕೂ ಏನು ಸಂಬಂಧ ರೀ, ಆ ಬಗ್ಗೆ ತಿಳಿಸ್ತೀರಿ? ಇಲ್ಲಿ ಗಳಸ್ಯ ಕಂಠಸ್ಯ ಅಂತ ಈ ಗಂಟಲಿಗೂ ಮತ್ತು ಈ ಕುತ್ತಿಗೆಗೂ ಅದೇ ಸಂಬಂಧ. ಗಲಕ್ಷ ಕಂಠಸ್ಯ ಅಂದರೆ ಅದು ಬಿಟ್ಟು ಇದೆಯಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ, ಏ ಮಣ್ಣು ಕಣೆಯ, ನಾವು ಮಕ್ಕಳನ್ನು ಬೈತೇವೆ, ಏನು ನಿನ್ನ ತಲೆಯಲ್ಲಿ ಮಣ್ಣಿದೆಯಾ ಅಂದರೆ ಅಂದರೆ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂಥದ್ದು ಅಂತಕ್ಕಂಥ ಅರ್ಥದಲ್ಲಿ. ಅಂದರೆ ನನ್ನ ಅರ್ಥದಲ್ಲಿ ಮಣ್ಣಿಗೂ ಜೀವ ಇದೆ, ಮಣ್ಣಿಗೂ ಆರೈಕೆ ಬೇಕು, ಮಣ್ಣಿಗೂ ಊಟ ಬೇಕು ಅಂತ. ಅದಕ್ಕೆ ಜೀವ ಇದೆ ಅಂತ ಹೇಳಿದ ಮೇಲೆ ಆರೈಕೆಯೂ ಬೇಕಾಗ್ತದೆ. ಹಾಗೆ ಆರೈಕೆ ಅನ್ನೋದು ಏನು ಅಂತ, ನಾವು ಮಣ್ಣು ಹೇಗೆ ಹಾಳಾಗಿ ಹೋಗಿದೆ ಅಂದರೆ ನಮಗೆ ಅಗತ್ಯ ಇತ್ತು. ಯಾವಾಗ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಹೆಚ್ಚು ರಾಸಾಯನಿಕಗಳನ್ನು ಬೆಳೆಸಲಬೇಕಾದಂಥ ನಮ್ಮ ಸ್ವಾವಲಂಬನೆಯನ್ನು ಆಹಾರದಲ್ಲಿ ಸಾಧಿಸಲಿಕ್ಕೆ ಬೇಕಾಗಿ ಇಳುವರಿಯನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿ ಒಟ್ಟಾರೆ ಏನಾದರೂ ಮಾಡಿ ಒಂದು ಹಸಿವಿನಿಂದ ಮುಕ್ತ ರಾಷ್ಟ್ರ ಮಾಡಬೇಕಾಗಿತ್ತು ಆಗಿತ್ತು. ಅಂದರೆ ಅಂದಿನ ಅವಶ್ಯಕತೆ ಇತ್ತು, 68-69 ಸಮಯದಲ್ಲಿ ಅವಶ್ಯಕತೆ ಇತ್ತು. ತದನಂತರದಲ್ಲಿ ಈ ಬಳಕೆಯಲ್ಲಿ ಅವೈಜ್ಞಾನಿಕತೆ, ಅಂದರೆ ನಾವು ಯಾವುದೋ ಒಂದು ರಾಸಾಯನಿಕ ಗೊಬ್ಬರವನ್ನು ಹಾಕಿದ ತಕ್ಷಣ ಇದು ಹೆಚ್ಚು ಇಳುವರಿ ಕೊಡುತ್ತದೆ, ಇಲ್ಲಿ ಎಲ್ಲೋ ಒಂದು ಕಡೆ ಇಳುವರಿಯ ಮೂಲಕ ನಿಮ್ಮ ಆರ್ಥಿಕವಾದಂತಹ ಹೆಚ್ಚು ಸಿಕ್ಕಿಯ ದುರಾಸೆ ಕೂಡ ಇದ್ದಿಲ್ಲಿಗೂ ಸಾಕು. ಆದರೆ ಎಲ್ಲೋ ಒಂದು ಕಡೆ ಈ ಸಮಸ್ಥಿತಿ ಅಂತಕ್ಕಂಥದ್ದು, ಈ ಹಸಿರು ಕ್ರಾಂತಿ ಆದಾಗೂ ಕೂಡ ವಿಜ್ಞಾನಿಗಳು ಏನು ಹೇಳ್ತಾ ಇದ್ರು ಅಂದ್ರೆ ಈ ಸಾವಯವ ಸಾಕಷ್ಟು ಗೊಬ್ಬರ ಹಾಕಿಬಿಟ್ಟು ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕ್ರಿ ಅಂತ ಹೇಳ್ತಾ ಇದ್ರು. ನಮ್ಮ ರೈತರು ಏನ್ ಮಾಡಿಬಿಟ್ರು, ಆ ಸಾವಯವ ಗೊಬ್ಬರಗಳನ್ನ ತಿಪ್ಪೆ ಗೊಬ್ಬರವನ್ನ ಸಾಂಪ್ರದಾಯಿಕ ಶೈಲಿ ಪೂರ್ತಿನೂ ಬಿಟ್ಟು ಇವ್ರು ಹೇಳಿದಂತ ರಾಸಾಯನಿಕ ಗೊಬ್ಬರ ಮಾತ್ರ ಬಳಸಲಾಕತ್ರು. ಇದರಿಂದಾಗಿ ಅವನತಿ ಹಂತಕ್ಕ ಹೋಗಿಬಿಡ್ತು, ಮಣ್ಣಿನ ಆರೋಗ್ಯ ಪೂರ್ತಿ ಹದಗೆಟ್ತು ಅಂತ ಹೇಳ್ಬೋದು. ಈಗ ನೀವು ಆಗಲೇ ವಿಶ್ವಸಂಸ್ಥೆಯವ್ರು ಏನ್ ಮಾಡಿದ್ರಿ ಅಂತ ಕೇಳಿದ್ರೆ, ನಿಮಗೆ ಒಂದು ಠರಾವ್ ಪಾಸ್ ಮಾಡಿದ್ರು ಅಂತ ನಾನಂದೆ. ಈ ಠರಾವ್ ಪಾಸ್ ಮಾಡೋದ್ರ ಹಿನ್ನೆಲೆಯಲ್ಲಿ 6,000 ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ ಇಡೀ ವಿಶ್ವದ ಮಣ್ಣಿನ ಬಗ್ಗೆ ಎಲ್ಲಾ ಕಡೆಯಲ್ಲೂ. ಕೇವಲ ಅವರು ಏಕಾಏಕಿ ಒಂದು ನಿರ್ಣಯವನ್ನು ತಗೊಂಡದ್ದಲ್ಲ, ಇಡೀ 6,000 ವಿಜ್ಞಾನಿಗಳು ಕೂತುಕೊಂಡು ಇದರ ಬಗ್ಗೆ ಚಿಂತನೆ ಮಾಡಿ ಮಣ್ಣಿನಲ್ಲಿ ಹೀಗಾದ್ರೆ ಹೇಗಾಗುತ್ತೆ ಅಂತ ನೋಡಿ. ಮಣ್ಣಿನ ಮೇಲೆ ನೀರು ಹರಿದು ಹೋಗುತ್ತೆ, ನೀರು ಭೂಮಿಯ ಒಳಗೆ ಹರಿಯುತ್ತದೆ, ಮೂರು ಹೋಗುತ್ತೆ. ಒಂದು ಉದಾಹರಣೆ ನಾನು ತುಂಬಾ ಸಮೀಪದ ಉದಾಹರಣೆ ನಿಮಗೆ ಹೇಳ್ತೇನೆ. ನೀವು ಕೇಳಿದ ಪ್ರಶ್ನೆಗೆ ಕೃಷಿ ಉತ್ಪನ್ನದ ಗುಣಮಟ್ಟಕ್ಕೂ ಮತ್ತು ನೀವು ಮಣ್ಣಿಗೆ ಏನು ಸಂಬಂಧ ಅಂತ ಅಂದರೆ, ನಾನು ಅದೇ ಗಳಸೆ ಕಂಠಸ್ಯ ಸಂಬಂಧ ಇದೆ ಸ್ವಾಮಿ ಅಂತಂದರೆ, ಇಲ್ಲಿ ಕೆಲವು ಕಡೆ ಇಲ್ಲಿ ನಾನು ಗಮನಿಸಿದ್ದೇನೆ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ನಗರದ ನೀರು ಹರಿದು ಹೋಗ್ತಕ್ಕಂಥ ಪ್ರದೇಶಗಳಲ್ಲಿ ಸೊಪ್ಪು ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಹಣ್ಣುಗಳನ್ನು ಬೆಳೀತಾರೆ. ಒಂದು ಕಡೆ ನಾನು ಒಂದು ಗ್ರಾಮದಲ್ಲಿ, ಹುಬ್ಬಳ್ಳಿ ಹತ್ತಿರಕ್ಕೆ ಒಂದು ಗ್ರಾಮದಲ್ಲಿ ಕ್ರಿಕೆಟ್ ಬಾಲ್ ಸಪೋಟ ಬೆಳೀತಾರೆ, ಗಾತ್ರದ ಹಣ್ಣು, ನೋಡ್ಲಿಕ್ಕೆ ಸುಂದರವಾಗಿದೆ, ನೋಡಿದ್ರೆ ತಿನ್ನಬೇಕು ಅನ್ನಿಸ್ತದೆ. ಆದರೆ ಅದನ್ನು ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ಬೇರೆ ದೇಶಕ್ಕೆ ಕಳಿಸಲ್ಲ ಸ್ವಾಮಿ ಚೆನ್ನಾಗಿದೆ ನೋಡಲಿಕ್ಕೆ ಅಂತ ನೀವು ಪರೀಕ್ಷೆ ಮಾಡಿದಾಗ ಅದನ್ನು ಪ್ರಯೋಗಾಲಯದಲ್ಲಿ ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ತಿರಸ್ಕರಿಸಿದರು. ಪ್ರಶ್ನೆ ಬಂತು ಯಾಕೆ ಅಂತ ಹೇಳಿ, ಅವರೇನು ಹೇಳಿದ್ರು, ಇಲ್ಲ ಸ್ವಾಮಿ ಇದು ಹುಬ್ಬಳ್ಳಿ ಮತ್ತು ಧಾರವಾಡದ ಗಟಾರದ ನೀರೆಲ್ಲ ಊರಿಗಾಗಿ ಹರಿದು ಹೋಗ್ತದೆ, ಹಾಗಾಗಿ ಆ ಮಣ್ಣು ತನ್ನ ಮೂಲಭೂತವಾದಂಥ ಆರೋಗ್ಯವನ್ನು ಕಳ್ಕೊಂಡಿದೆ. ಆಗ ಆ ಮಣ್ಣು ಅಲ್ಲಿ ವಿಷಭರಿತವಾದಂಥ ನೀರು ಬೆರೆತು ಅಲ್ಲಿ ಆ ಹುಳುಗಳು, ಬ್ಯಾಕ್ಟೀರಿಯಾಗಳು, ಕಣ್ಣಿಗೆ ಕಾಣದಂಥ ಬ್ಯಾಕ್ಟೀರಿಯಾಗಳು ಹುಟ್ಟುಕೊಂಡು ಆ ಏನು ನೀರು ಹೋಗ್ತದೆ ಆ ಮಣ್ಣಿನ ಜೊತೆಯಲ್ಲಿ ಸೇರಿಕೊಂಡು ಆ ಬೇರು ಆ ಮಣ್ಣಿನ ಸಾರವನ್ನು ಯಾವಾಗ ಎಳ್ಕೊಳ್ತದೆ, ಆ ಮಣ್ಣಿನ ಸಾರ ಬೇರಿನ ಮೂಲಕ ಬ್ಯಾಕ್ಟೀರಿಯಾಗಳು ಗಿಡಕ್ಕೆ ಸೇರ್ತದೆ, ಹೂವಿನ ಮೂಲಕ ಸೇರ್ತದೆ, ಆಗ ಅದು ಹಣ್ಣಾದಾಗ ನಿಮಗೆ ಒಂದು ಚಿದಂಬರ ರಹಸ್ಯ ಅನ್ನಿಸ್ತದೆ. ಮಾವಿನ ಹಣ್ಣನ್ನು ನಾವು ಪೇಟೆಯಿಂದ ತಗೊಂಡು ಹೋದಾಗ ನೋಡಲಿಕ್ಕೆ ಅಷ್ಟು ಚೆನ್ನಾಗಿದೆ ಹಳದಿ ಬಣ್ಣದಿದೆ, ಗಾತ್ರ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ತಿಂದು ಬಿಡುವ ಅಂತಕ್ಕಂಥ ಮನೆಯಲ್ಲಿ ಹೋಗಿ ನೀವು ಕತ್ತರಿಸಿ ನೋಡಿದಾಗ ಹುಳ ಕಾಣಲಿಕ್ಕೆ ಸಾಧ್ಯತೆ ಇತ್ತು. ಎಲ್ಲಿ ಹೋಯಿತು? ಮಾಯಾಜಾಲದ ಬಂತೆ ಅದು? ಇಲ್ಲ, ಮಣ್ಣಿನ ಮೂಲಕ ನೀರಿನ ಮೂಲಕ ಹೋಗಿರ್ತದೆ. ಇದು ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಸತ್ಯ. ನನಗೀಗ ನೆನಪಾಗ್ತದೆ ನೀವು ಹೇಳೋದು, ಬಾಲ್ಯದಲ್ಲಿ ನಾವೆಲ್ಲೂ ಕೂಡ ತಿಪ್ಪೆ ಗೊಬ್ಬರಗಳನ್ನು ನೋಡ್ತಿದ್ವಿ. ನೀವು ಅವ್ರಿಗೆ ಗೊತ್ತಿದ್ದಂಥ ಸಾಂಪ್ರದಾಯಿಕ ರೀತಿಯಲ್ಲೇ ಮರದ ಸೊಪ್ಪುಗಳನ್ನು ಹಾಕಿ ಅಲ್ಲಿ ಏನು ಸಿಗುತ್ತದೆ ಅದನ್ನು, ಈ ರಾಸಾಯನಿಕ ಗೊಬ್ಬರ ಅಂತಕ್ಕಂಥದ್ದು ನಾವು ನೋಡೇ ಇರಲಿಲ್ಲ ಹಳ್ಳಿಗಳಲ್ಲಿ. ಇದು ಯಾವಾಗ ನೀವು ಹೇಳಿದಾಗೆ ಆಸೆ ಬುರುಕತನ ಹುಟ್ಟಿ ಬೆಳೀತಾ ಹೋದ ಹಾಗೆ ಆರೋ ನೀವು ಒಂದು ಕಾಯಿಲೆ ಬಂದಾಗಲೂ ಅಷ್ಟೇ ಡಾಕ್ಟರ್ ಹೇಳ್ತಾರೆ, ಏ ಬೆಳಿಗ್ಗೆ ಒಂದು ಗುಳಿಗೆ ತಗೊಳ್ಳಿ, ಸಂಜೆ ಒಂದು ಗುಳಿಗೆ ತಗೊಳ್ಳಿ, ಸಮಯಾನುಸಾರ ಹೇಳ್ತಾರೆ. ಇಲ್ಲ ರೀ, ಡಾಕ್ಟರ್ ಹೇಳಿದ್ದಾರೆ ಆರು ಗುಳಿಗೆ ಕೊಟ್ಟಿದ್ದಾರೆ, ಆರು ದಿವಸ ಯಾಕೆ ಕುಡಿಬೇಕು ನಾನು, ಆರು ಗುಳಿಗೆ ಏನು ಒಂದೇ ದಿವಸ ಕುಡಿತಿಲ್ಲ ಅಂತಂದ್ರೆ ಅದೇನಾಗುತ್ತೆ, ನಿಮಗೆ ಯಾವುದೋ ಒಂದು ದೇಹದ ಅಂಗಕ್ಕೆ ಹಾನಿ ಉಂಟು, ಹಾನಿ ಖಂಡಿತವಾಗಿ ಮಾಡುತ್ತೆ. ಹಾಗಾಗಿ ಈ ರೀತಿಯಾದಂತಹ ವೈಜ್ಞಾನಿಕವಾದಂತಹ ಕ್ರಮ ಇಲ್ಲ ನಮ್ಮಲ್ಲಿ, ಅಂದ್ರೆ ಮಣ್ಣಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಹೋಗ್ಲೇ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇದೊಂದು ವಿಶ್ವಸಂಸ್ಥೆಯ ಒಂದು ಗುರಿ ಏನಂದ್ರೆ ವಿಶ್ವದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಹುಡುಕೋದು ಅಂತ. ಇಲ್ಲಿ ವಿಶ್ವದ ಇನ್ನೊಂದು ನೀವು ಹೇಳಿದ್ರೆ ಆಹಾರ ಸಂಸ್ಥೆ ಅಂತ, ಆ ವಿಶ್ವದ ಆಹಾರ ಸಂಸ್ಥೆ ಸಹ ಇದೇನಂದ್ರೆ ವಿಶ್ವದ ಎಲ್ಲಾ ಜನರಿಗೂ ಆಹಾರ ಸಿಗಬೇಕು ಅಂತ ನೋಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಮಣ್ಣಿನ ಕೊಡುಗೆ ಎಷ್ಟು ಅಂತ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ಖಾಲಿ ಶಬ್ದದಲ್ಲಿ ನಾವು ಕೆಲವು ಘಟನೆಗಳನ್ನು ಹೇಳುವುದರ ಮೂಲಕ ಇದನ್ನು ನಮ್ಮ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ. ಒಟ್ಟಾರೆಯಾಗಿ ಈ ಮಣ್ಣಿನ ಆರೋಗ್ಯ ನಾವು ಕಾಪಾಡೋದ್ರಿಂದ ಒಂದು ಹಣ್ಣಾಗಲಿ ತರಕಾರಿ ಆಗಲಿ ಧಾನ್ಯ ಆಗಲಿ ಅವುಗಳ ಒಂದು ಗುಣಮಟ್ಟ ಸುಧಾರಿಸ್ತದೆ, ಅದರದ್ದು ಒಂದು ಕೀಪಿಂಗ್ ಕ್ವಾಲಿಟಿ ಅಂತೀವಿ ಅದು ಕೂಡ ಸುಧಾರಿಸ್ತದೆ ಅಂತ. ಖಂಡಿತವಾಗಿ ಕೂಡ ನನ್ನ ವಿದೇಶ ಪ್ರವಾಸದಲ್ಲಿ ಅಮೇರಿಕಕ್ಕೆ ಸಂದರ್ಭದಲ್ಲಿ ಅಲ್ಲಿ 99% ಸಾವಯವ ಪದ್ಧತಿಯ ಕೃಷಿ ಮತ್ತು ಹನಿ ನೀರಾವರಿ ಕೃಷಿ. ಅಂದರೆ ನಮ್ಮ ಹಾಗೆ ಹೇಗೆ ಬೇಕೋ ಹಾಗೆ ನೀರು ಸುರಿ, ಯಾವುದೋ ಕೊಳಚೆ ನೀರು ಬರ್ತಾ ಇದೆ, ಇಲ್ಲದ್ರೆ ಹೆಚ್ಚು ನೀರು ಕೊಳತಷ್ಟು ಕೂಡ ಅದು ಆರೋಗ್ಯ ಅಂತಕ್ಕಂಥ ಭ್ರಮೆ ಇಲ್ಲ ಅವರಿಗೆ. ನೀರನ್ನು ಪರೀಕ್ಷೆ ಮಾಡಿ ಅದನ್ನು ಅದಕ್ಕೇನು ಟ್ರೀಟ್ಮೆಂಟ್ ಬೇಕು, ಆರೈಕೆ ಇದರಲ್ಲೇನೋ ಒಂದು ಕಡಿಮೆ ಆಗಿದೆ ಅಂತ ಅದನ್ನು ಟ್ರೀಟ್ಮೆಂಟ್ ಮಾಡಿ ಬಳಸ್ತಾರೆ ಮಣ್ಣನ್ನು. ಹಾಗೆ ಅವರು ನೀವು ಹೇಳಿದ ಹಾಗೆ ಈ ನಮ್ಮಲ್ಲಿ ಇನ್ನೊಂದಿದೆ, ಹಸಿಯಾದ ಗೊಬ್ಬರವನ್ನೇ ತಗೊಂಡೋಗಿ ಹಾಕ್ತಕ್ಕಂಥದ್ದು, ಆ ಹಸಿಯಾದ ಗೊಬ್ಬರವನ್ನು ಕೂಡ ಹಾಕಬಾರದು ಅಂತ. ಆಮೇಲೆ ಇನ್ನೊಂದು ಭಾರಿ ದುರಂತ ಅಂತ ಹೇಳಿದ್ರೆ ನಾನು ಗಮನಿಸಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಈ ಕಬ್ಬು ಬೆಳೆ ಬೇರೆ ಬೆಳೆಗಳು ಬೆಲೆ ಬರಲಿಲ್ಲ ಅಂದರೆ ಸುಟ್ಟು ಬಿಡುವುದು ಭೂಮಿಯ ಮೇಲೆ. ಅದು ಸುಟ್ಟಾಗ ಭೂಮಿಗೆ ಹಾನಿಯಾಗ್ತದೆ. ಭೂಮಿಯಲ್ಲಿರ್ತಕ್ಕಂಥ ನೈಸರ್ಗಿಕವಾದಂಥ ಎರೆಹುಳು ಇರ್ಬೋದು, ಕೆಲವು ಸೂಕ್ಷ್ಮವಾದಂಥ ಕೃಷಿಗೆ ಸಹಾಯಕವಾಗ್ತಕ್ಕಂಥ ಬ್ಯಾಕ್ಟೀರಿಯಾಗಳಿರ್ಬೋದು, ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಎಲ್ಲ ಸತ್ತೋಗ್ಬಿಡ್ತದೆ. ಕೆಲವೊಂದು ಸಾರಿ ನಾನು ಕೆಲವು ಈ ಮುದೋಳು ಈ ಕಡೆ ಭಾಗದಲ್ಲಿ ಹಳ್ಳಿಗಳಲ್ಲಿ ಹೋಗುವಾಗ ಯಾವುದೋ ಫ್ಯಾಕ್ಟ್ರಿ ಹತ್ತಿರದಲ್ಲಿ ಬಿಸಾಕಿದಂಥ ಅದರ ಬೂದಿ, ಅದರಲ್ಲಿ ಹೆಚ್ಚು ಸಾರ್ವಜನಿಕವೇ ಇರತಕ್ಕಂಥದ್ದು ಇಂಗಾಲ, ಅದನ್ನು ತಂದು ನೀವು ಯಾರೋ ಹೇಳಿದ್ರು ಅಂತ ರೈತರು ಹಾಕಿದ್ದನ್ನು ನೋಡು, ಖಂಡಿತ ಮಾಡಬೇಡಿ, ಅದು ಖಂಡಿತ ಮಾಡಬಾರದು. ಅದು ಅಲ್ಲಿ ಭೂಮಿಯನ್ನು, ಈಗ ಒಂದು 100 ಎಕರೆ ಇದೆ, ಅಲ್ಲಿ 2% ಕಡಿಮೆ ಜನ ಕೃಷಿ ಅವಲಂಬಿತರು. ನಿಮ್ಮಲ್ಲೊಂದು 200 ಎಕರೆ 300 ಎಕರೆ 400 ಎಕರೆ ಇದ್ದವರು ಕಡಿಮೆ, ನಮ್ಮಲ್ಲಿ 1 ಎಕರೆ 2 ಎಕರೆ ಇದ್ದಂಗೆ ಅವ್ರಿಗೆ 300 ಎಕರೆ 400 ಎಕರೆ ಇರ್ತದೆ. ಅಂದರೆ ಒಂದು ಋತುಮಾನದಲ್ಲಿ, ನಾನು ಋತುಮಾನ ಅಂತ ಕರಿತೇನೆ, ಋತುಮಾನಗಳನ್ನು ಅವರು ಬದಲಾಯಿಸ್ತಾರೆ. ಏನು ಬದಲಾಯಿಸ್ತಾರೆ ಅಂದರೆ, ಈ ಒಂದು ಭೂಮಿಯಲ್ಲಿ ಈ ವರ್ಷ ಏನೋ ಬೆಳೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ವರ್ಷಕ್ಕೆ ಆ ಭೂಮಿಯನ್ನು ಭೂಮಿಗೆ ರಜೆ ಕೊಡ್ತಾರೆ ಅವರು, ಲ್ಯಾಂಡ್ ಹಾಲಿಡೇ ಅಂತೇಳಿ. ನಾವು ಲ್ಯಾಂಡ್ ಹಾಲಿಡೇ ಏನು ಕೊಡೋದಿಲ್ಲ, ಆದರೆ ಅಲ್ಲಿ ಸರ್ಕಾರ ಲ್ಯಾಂಡ್ ಹಾಲಿಡೇ ಕೊಟ್ಟರೆ ಅವರಿಗೆ ಬೇಕಾದ ಪರಿಹಾರ, ಈ ರೀತಿಯಾದಂಥ ಯೋಜನೆ ಅದು ಬೇರೆ ವಿಚಾರ ಪರಿಹಾರದ್ದು. ಆದರೆ ಯಾಕೆ ಲ್ಯಾಂಡ್ ಹಾಲಿಡೇ ಕೊಡ್ತಾರೆ ಅಂದರೆ, ಯಾವುದೋ ಒಬ್ಬ ಶ್ರಮಿಕ ಮೂಟೆ ಹೊತ್ತು ಸುಸ್ತಾಗಿ ಎಲ್ಲೋ ಒಂದು ಆಯಾಸ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದು ಸಮಯ ತಗೊಳ್ತಾ ಹಾಗೆ ಈ ಭೂಮಿಗೂ ಕೂಡ ವಿಶ್ರಾಂತಿ ಬೇಕಂತ, ಭೂಮಿಗೂ ವಿಶ್ರಾಂತಿ ಬೇಕಂತಕ್ಕಂಥದ್ದು ಅವರ ಧೋರಣೆ. ಆದರೆ ನಮ್ಮಲ್ಲಿ ಹಾಗಲ್ಲ, ವರ್ಷಕ್ಕೆ 3 ಬೆಳೆ ತೆಗಿತೇವೆ, ಇರತಕ್ಕಂಥ 1 ಎಕರೆ 2 ಎಕರೆಯಲ್ಲಿ ಇದು ಮಾಡ್ತಲೇ ಬಂದಿದ್ದೇವೆ, ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ನಾನು ಯಾವುದೋ ಒಬ್ಬ ರೈತರು ಕೇಳಿದೆ ಒಂದು ಸಭೆಯಲ್ಲಿ, ಇಲ್ಲ ಸರ್ ನಾನು ಈ ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿ ಬೆಳೀತಾ ಇದ್ದೀನಿ, ಅದು ಬೆಳೀತದೆ ಸರ್ ಬೆಳೀತದೆ, 3 ತಿಂಗಳು ಬೆಳೆ ಕೊಡಬೇಕು ಸರ್ ಅದು, ಯಾಕಲ್ಲಿ ಒಂದು 15 ದಿವಸ ಕಾಯಿ ನಾನು ಕಟ್ ಮಾಡಿ 1 ದಿವಸಕ್ಕೆ 2 ದಿವಸ ಒಂದು 15 ದಿವಸ ಇರುತ್ತೆ ಸತ್ತೋಗ್ಬಿಡುತ್ತೆ ಎಲ್ಲ. ಆಮೇಲೆ ನಾನು ಕೇಳಿದೆ ನಿಮ್ಮನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಅಂತ, ಇಲ್ಲ ಸರ್ ನಾನು 20 ವರ್ಷದಿಂದ ಅದನ್ನೇ ಬೆಳೀತೀನಿ ಅಂತ ಅಂದರು. ನೀವು ಒಬ್ಬ ಮನುಷ್ಯನಿಗೆ ಬರೀ ಅನ್ನನೇ ತಿನ್ನಿಸಿದ್ರೂ ಆಗಲ್ಲ, ಡಾಕ್ಟರ್ ಹೇಳ್ತಾರೆ ಸಮತೂಕದ ಆಹಾರ ಅಂತ ಹೇಳಿದ್ರೆ ನೀವು ಒಂದು ತಟ್ಟೆಯಲ್ಲಿ ಕೂತಾಗ ನೋಡಿ ತರಕಾರಿ ಹಣ್ಣು ಮೊಟ್ಟೆ ಹಾಲು, ಹಾಗೆ ಭೂಮಿಗೂ ಕೂಡ ನೀವು ಆಹಾರದಲ್ಲಿ ನಾವು ಅಂದ್ಕೊಂಡಿದ್ದೇವೆ ಈ ಪೊಟಾಷು ಸಾರಜನಕ ಸಸಾರಜನಕ ಈ ವಿಟಮಿನ್ ಅಂಶಗಳಿದೆಯಲ್ಲ ಅದು ಕೂಡ ಮಣ್ಣಿಗೆ ಬೇಕು. ನಮಗೆ ಹೇಗೆ ದೇಹಕ್ಕೆ ಬೇರೆ ಬೇರೆ ಆಹಾರದ ರೂಪದಲ್ಲಿ ಅದು ನಮಗೆ ಆಹಾರ ರೂಪದಲ್ಲಿ ನಮಗೆ ಲಭ್ಯ ಆಗ್ತದೆ, ಹಣ್ಣು ಬೇಳೆಕಾಳು ದವಸ ಧಾನ್ಯದ ರೂಪದಲ್ಲಿ ನಮಗೆ ಲಭ್ಯ ಆದರೆ ಭೂಮಿಗೆ ನಾವು ಗೊಬ್ಬರದ ರೂಪದಲ್ಲಿ ಲಭ್ಯ ಮಾಡಬಹುದು. ಈಗ ದಿನಾಚರಣೆ ನೆನಪು ಮಾಡುವ ಕುರಿತು ಸಾಕಷ್ಟು ಮಾಹಿತಿ ತಿಳಿಸಿದ್ರಿ. ಈಗ ನಮ್ಮ ರೈತರು ಈ ಒಂದು ವಿಷಯಕ್ಕೆ ಅನುಗುಣವಾಗಿ ಏನು ಮಾಡಬೇಕು, ಏನು ಜವಾಬ್ದಾರಿಗಳನ್ನು ಅವರು ಮಾಡಬೇಕಾಗ್ತದೆ, ಕರ್ತವ್ಯಗಳು ಏನು? ನಿಜವಾಗಿ ಕೂಡ ಒಂದು ಗಂಭೀರವಾದಂತಹ ಪ್ರಶ್ನೆ. ಮಣ್ಣು ಪರೀಕ್ಷೆ ಮಾಡಿಸಬೇಕು ಮೊದಲು, ವ್ಯವಸಾಯದ ಮೊದಲ ಪಂತ ಅಂತಂದರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ, ಉತ್ತಮ ಅಂತಂದರೆ ವೈಜ್ಞಾನಿಕ, ಉತ್ತಮ, ಶಾಸ್ತ್ರೀಯ ಏನೇ ಕರೀರಿ, ನೀವು ಮಣ್ಣನ್ನು ಪರೀಕ್ಷೆ ಮಾಡಿ. ಅದರಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಮಣ್ಣಿನ ಒಂದು ಕಾರ್ಡನ್ನು ಕೊಡ್ತಾ ಇದ್ದಾರೆ. ಅದು ಒಂದು ಜಾತಕ ಇದ್ದಂಗೆ, ನಾವು ಮಗುವಿಗೆ ಹುಟ್ಟಿದಾಗ ಹೇಗೆ ಜಾತಕ ಬರೆಸ್ತೇವೆ, ಇಲ್ಲ ಇಷ್ಟು ವಯಸ್ಸಿನಲ್ಲಿ ಮದುವೆ ಆಗಬಹುದು, ಒಂದು ಕೆಲಸ ಸಿಗಬಹುದು ಏನು ಕೇಳ್ತೇವೆ ನಾವು. ನೀವು ಆ ಮಣ್ಣು, ಆ ಮಣ್ಣಿನ ಕಾರ್ಡು ನಿಮಗೆ, ಆ ಮಣ್ಣಿನ ಜಾತಕ ಇದ್ದಾಗೆ ಭೂಮಿಯ ಬಗ್ಗೆ, ಆಗ ಆ ಮಣ್ಣಿನಲ್ಲಿ ಏನು ಬೆಳೆಯಬಹುದು ಅಂತ ಹೇಳಿ. ಈಗ ನಾನು ಮಣ್ಣಿನ ಒಂದು ಗುಣಲಕ್ಷಣ ತಿಳಿಸುವಂತ ಕಾರ್ಡ್ ಆಗ ನೀವು ಈಗ ನಾವು ಬರುವಾಗ ಒಂದು ಮುದೋಳಿನಲ್ಲಿ ಒಂದು ಮಣ್ಣಿನ ಕುರಿತು ಒಂದು ಇದು ನಡೀತಾ ಇತ್ತು. ನಾನು ಅಲ್ಲಿ ಒಳಗೆ ಹೋದಾಗ ಈ ಅರಿಶಿಣ ತಂದಿದ್ರು ಅವರು ಪ್ರದರ್ಶನಕ್ಕೆ, ಅದರ ಗುಣಮಟ್ಟ ನೋಡಿ ನನಗೆ ಖುಷಿ ಆಯ್ತು ಅಂತ. ಅಂದರೆ ಇಲ್ಲಿಯ ಮಣ್ಣು ಆ ಅರಿಶಿಣ ಬೆಳೀಲಿಕ್ಕೆ ಯೋಗ್ಯ ಅಂತಕ್ಕಂಥದ್ದನ್ನು ಅಲ್ಲಿ ತೋರಿಸಿದೆ. ಅಂದರೆ ಪ್ರತಿಯೊಂದು ಈಗ ನಮ್ಮ ಭಾಗದಲ್ಲಿ ಈಗ ಕೊಡಗು, ಚಿಕ್ಕಮಗಳೂರು ಅಲ್ಲಿಗೆ ಹೋದಾಗ ನಿಮಗೆ ಸಾಂಬಾರು ಬೆಳೆಗಳು ಹೆಚ್ಚು ಚೆನ್ನಾಗಿ ಬೆಳೆಯುತ್ತದೆ. ಅದು ಆ ಮಣ್ಣಿನ ಕೂಡ ನೈಸರ್ಗಿಕವಾದಂಥ ಕೊಡುಗೆಗೆ ನೀವು ನಾವು ಯಾರು ಕೂಡ ಒಂದು ಏನು ಹೇಳ್ತಾರೆ ಅದಕ್ಕೆ ಶರಣು ಹೊಂದಲೇಬೇಕು. ಅದಕ್ಕೆ ಈಗ ವಿಜಯಪುರದ ದ್ರಾಕ್ಷಿ ಇಲ್ಲ ಮತ್ತೆ ಬೇರೆ ಕಡೆ ಹತ್ತೋದಿಲ್ಲ. ಖಂಡಿತವಾಗಿ ನೀವು ಬೆಳೀಲಿಕ್ಕೆ ಕೊಡಗಿನ ಕಾಫಿ, ಬ್ರೆಜಿಲ್ ಕಾಫಿ ಅಂತೀವಿ, ಕೊಡಗಿನ ಕಾಫಿ ಅಂತೀವಿ, ಏಲಕ್ಕಿ ಅಂತೀವಿ, ಕಿತ್ಲೆ ಹಣ್ಣು ಅಂತೀವಿ, ಈ ರೀತಿ ಅಂತ ಹೇಳಿದ್ರೆ ನಾವು ಇಲ್ಲ ಬೆಲ್ಲ ಅಂತಂದ್ರೆ ನಾವು ಇಲ್ಲಿ ಮಾಲಿಂಗಪುರಕ್ಕೆ ಹೆಸರುತ್ತೀವಿ, ಮಂಡ್ಯ ಹೆಸರು ತಗೋತೀವಿ, ಚಾಮರಾಜನಗರ ತಗೋತೀವಿ ಹೆಸರು. ಅಂದ್ರೆ ಈ ಮಣ್ಣಿನ ಅಭೂತವಾದಂಥ ಕೊಡುಗೆ ನೀವು ಬೇರೆ ಬಿಟ್ಬಿಡಿ, ಚಿನ್ನ ಬೆಳ್ಳಿ ಸಿಗುತ್ತೆ ಅಂದರೆ ಅದು ನಮ್ಮ ವಿಚಾರವೇ ಅಲ್ಲ. ಅಂದರೆ ಕೃಷಿಗೆ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಆಹಾರ ಬೆಳೆಗೆ ಬೆಳೀಲಿಕ್ಕೆ ಹೇಗೆ ಈ ಮಣ್ಣು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಅಂದರೆ ಯಾವತ್ತೂ ಕೂಡ ಏನು ರೈತರಿಗೆ ನಾನು ಎಚ್ಚರಿಕೆ ವಹಿಸ್ತಕ್ಕಂಥದ್ದು, ನಿಮ್ಮ ಸುತ್ತಮುತ್ತಲ ಅಕಸ್ಮಾತ್ ಯಾವುದಾದ್ರೂ ಕಾರ್ಖಾನೆಗಳಿದ್ರೆ ಅದರ ನೀರು ನಿಮ್ಮ ಭೂಮಿಗೆ ಬರದಾಗೆ ನೋಡಿಕೊಳ್ಳಿ. ಅದರ ಅಕಸ್ಮಾತ್ ಇನ್ನೂ ಕೂಡ ನಾವು ನಮ್ಮಲ್ಲಿ ಏನಂತಂದರೆ ನಾವು ದನಗಳನ್ನು ಮೇಯಿಸ್ತಕ್ಕಂಥದ್ದು, ಕುರಿಗಳನ್ನು ಮೇಯಿಸ್ತಕ್ಕಂಥದ್ದು, ಆಮೇಲೆ ಗೊಬ್ಬರವನ್ನು ನೀವು ಹೇಳಿದಾಗೆ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಗುಣಗಳನ್ನು ಕಡಿಮೆ ಮಾಡಬೇಕು. ರಾಸಾಯನಿಕವಾದಂಥ ಗುಣಗಳೇನಿದೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ನೀವು ಅದನ್ನು ವೈಜ್ಞಾನಿಕವಾಗಿ ಕೃಷಿ ಇಲಾಖೆಯವರು ನಿಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಸಾವಯವ ಗೊಬ್ಬರ ಮಾಡಬೇಕು, ಎರೆಹುಳ ಬಿಟ್ಟು ಅದನ್ನು ಆಮೇಲೆ ಜೈವಿಕ ಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದನ್ನು ಇದನ್ನು ಜಾಸ್ತಿ ಮಾಡಿದಾಗ ಭೂಮಿಯ ಆರೋಗ್ಯ. ಇದನ್ನು ನೋಡಿ ಯಾಕೆ ವಿದೇಶಿಯರು, ಅಂದರೆ ವಿಶೇಷವಾಗಿ ಅಮೆರಿಕ ಮತ್ತು ನಾವು ಇಂಗ್ಲೆಂಡ್ನಲ್ಲಿ ಪ್ರವಾಸ ಮಾಡಿದಾಗ 99% ಅಲ್ಲಿಯ ಜನರು ಆರೋಗ್ಯದ ಬಗ್ಗೆ, ಅಂದರೆ ಆರೋಗ್ಯವೇ ಒಂದು ಪ್ರಜ್ಞೆ ಅಂತ, ಆರೋಗ್ಯವೇದ ಬಗ್ಗೆಯೇ ಒಂದು ಹೋರಾಟ. ಇದು ಒಂದು ವಿಶ್ವ ಪ್ರಜ್ಞೆಯಾಗಿ ಇವತ್ತು ಮಣ್ಣಿನ ಆರೋಗ್ಯವೇ ಒಂದು ವಿಶ್ವ ಪ್ರಜ್ಞೆಯಾಗಿ ಬೆಳೆಸಬೇಕು ಅಂತ ಯಾಕೆ ಹೋಗ್ತಾರೆ. ಇದು ವಿಶ್ವ ಆಹಾರ ಪೂರೈಕೆಯಲ್ಲಿ ಆರೋಗ್ಯಪೂರ್ಣವಾದಂಥ ಆಹಾರವನ್ನು ಪೂರೈಕೆ ಹಿನ್ನೆಲೆಯಲ್ಲಿ ಈ ಮಣ್ಣಿನ ಆರೋಗ್ಯ ಕೂಡ ಒಂದು ಭಾಗ ಆಗಿ ವಿಶ್ವ ಆಹಾರ ಸಂಸ್ಥೆ ಇದನ್ನ ಒಂದು ತರ ಮಾಡಿ ಇದನ್ನು ಮಾಡಿದೆ. ಹಾಗಾಗಿ ರೈತರು, ನಾನು ಹೇಳ್ತಕ್ಕಂಥದ್ದು, ಕೃಷಿ ಬೆಳೀರಿ ಅಥವಾ ನೀವು ತೋಟಗಾರಿಕೆ ಉತ್ಪನ್ನವನ್ನು ಬೆಳೀರಿ, ಪ್ರಪ್ರಥಮವಾಗಿ ಮಾಡಬೇಕಾದ್ದು ಹೌದು. ಅಥವಾ ನನಗೆ ಅನ್ನಿಸ್ತದಪ್ಪ ಇದೇನಾಗುದಿಲ್ಲ, ಈಗ ನಮ್ಮ ಕಡೆ ನಮ್ಮ ಮಲೆನಾಡು ಕಡೆಯಲ್ಲಿ ಒಂದು ಬಸಳೆ ಅಂತ ಬರ್ತದೆ, ಕೇಳಿರ್ತೀರಿ ಬಸಳೆ, ಬಸಳೆ ಸೊಪ್ಪು, ನಾವು ಅದು ಬಚ್ಚ ನೀರೇ ಬಿಡುವುದು. ಅದಕ್ಕೆ ನನಗೆ ಇದುವರೆಗೂ ಗೊತ್ತಾಗಿಲ್ಲ ಅದು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಹೇಳಿ. ಯಾಕಂದ್ರೆ ನಾವು ಸ್ನಾನ ಮಾಡಿದ ಎಲ್ಲ ಸೋಪು ಎಲ್ಲ ಬೆಳೆಸ್ತೇವೆ, ಆ ಮಾರ್ಜಕಗಳ ಮನಿ ಇದೆಲ್ಲ ಹೋಗಿ ಸೇರಿ ಅದಕ್ಕೆ ಸೇರಿಕೊಳ್ಳುತ್ತದೆ, ಅದನ್ನು ನಾವು ತಿಂತೇವೆ. ಬಟ್ ನೀವು ಅದು ಪೇಟೆಯಲ್ಲಿ ಸಿಗುತ್ತೆ ಖರೀದಿ ಮಾಡ್ತೇವೆ, ಬಟ್ ನಮ್ಮ ದೇಹಕ್ಕೆ ಹೋದಾಗ ದೇಹದಲ್ಲಿರ್ತಕ್ಕಂಥ ಅಂಗಗಳು ತಡಿಬೇಕಲ್ಲ, ನಿಮಗೆ ರಕ್ತಕ್ಕೆ ಸೇರಿಬಿಡುತ್ತೆ ಅದು. ಆಗ ರಕ್ತವು ಕೂಡ ಹೈಜಿನ್ ಆಗಿ ನಿಮಗೆ ಏನು ನೀವು ಹೇಳಿದ್ರಲ್ಲ ಆಗಲೇ, ಕರುಳಿನ ಕಾಯಿಲೆಗಳು ವಿಶೇಷವಾಗಿ ಜಠರದ ಕಾಯಿಲೆಗಳು, ಆಮೇಲೆ ಗಂಟಲು ಅಂತ ಏನು ಕರೀತೀರಿ ಅದರ ಕಾಯಿಲೆ, ಆಮೇಲೆ ಅರ್ಬುದ ಕಾಯಿಲೆಗಳು ನೀವಾಗಲೇ ಹೇಳ್ತಾ ಇದ್ರೆ ಕ್ಯಾನ್ಸರು ಇತ್ಯಾದಿಗಳಲ್ಲಿ ಬರಲಿಕ್ಕೆ, ಇದನ್ನೆಲ್ಲ ವಿಜ್ಞಾನಿಗಳು ನಮಗೆ ಅಧ್ಯಯನ ಮಾಡಿ ಹೇಳಿದ್ದಾರೆ. ಈಗ ಮಧುಮೇಹ ಕೂಡ ಆಹಾರದಲ್ಲಿ ವಿಷ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದನೇ ಮಧುಮೇಹ ಜಾಸ್ತಿ ಆಗ್ತಾ ಇದೆ. ಹೌದು, ಖಂಡಿತವಾಗಿ. ಅಂದರೆ ನೋಡಿ, ಈಗ ಒಂದು ಒಂದು ಒಂದು ಪ್ರದೇಶದಲ್ಲಿ ಎಷ್ಟು ಅನಾಹುತ ಆಗುತ್ತೆ ಅಂತಂದರೆ, ಒಂದು ಕಾರ್ಖಾನೆಯ ನೀರು ಹರಿದು ಬರ್ತದೆ ನೀರಿಗೆ, ನೀರು ಮಣ್ಣು ಒಟ್ಟಿಗೆ ಮಣ್ಣಿನ ಗುಣ ಹೋಗ್ಬೇಕು ಅಂದ್ರೆ ಭೂಮಿಯಲ್ಲಿ ನೀರು ಸಹಾಯ ಮಾಡೇ ಮಾಡುತ್ತೆ ಅಂತ. ಆ ನೀರಿಗೆ ಸೇರಿದಾಗ ನೀವು ನೋಡಿದ್ರಿ ಮೀನುಗಳ ಮಾರಣ ಹೋಮ ನೀರಿನಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಆ ಮೀನಿನ ಜೀವರಾಶಿ ಸತ್ತು. ಇವತ್ತು ಇನ್ನೂ ನೈಸರ್ಗಿಕವಾಗಿ ನಾವು ಮಣ್ಣನ್ನು ಆರೋಗ್ಯ ಮಾಡಲಿಕ್ಕೆ ಮರಗಳನ್ನು ಬೆಳೆಸಬೇಕು. ಆ ಮರಗಳನ್ನು ಎಂಥ ಮರಗಳನ್ನು ಬೆಳೆಸಬೇಕು ಅಂತ ಹೇಳಿದ್ರೆ, ನೀವು ನಮ್ಮಲ್ಲಿ ದುಡ್ಡಿನ ಆಸೆಗಾಗಿ ಇತ್ತೀಚೆಗೆ ಈ ನೀಲಗಿರಿ ಮರ, ಅಕೇಶಿಯಾದಂಥ ಮರಗಳು ಹೆಚ್ಚು ಭೂಮಿಯಿಂದ ನೀರು ಹೀರ್ತವೆ ನೋಡಿ, ಅಂಥ ಮರಗಳನ್ನು ಬೆಳೆಸಬಾರ್ದು ರೈತರು. ಅರಣ್ಯ ಇಲಾಖೆಯವರನ್ನ ನೀವು ಭೇಟಿಯಾಗಬೇಕು, ಯಾವ್ದು ನೀರು ಕಡಿಮೆ ತಗೋ. ಈಗಾಗಲೇ ಸರ್ಕಾರ ಮರಗಳನ್ನ ನಿಷೇಧ ಕೂಡ ಮಾಡಿದ್ದಾರೆ, ಅದರ ಬಗ್ಗೆ ಸರ್ಕಾರ ನಿಷೇಧ ಮಾಡಿದ್ದಾರೆ. ಮೊನ್ನೆ ಸದನದಲ್ಲಿ ಕೂಡ ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆ ಕೂಡ ಆಗಿದೆ. ಅದು ಖಾಸಗಿ ಜಮೀನಿರಲಿ, ರೈತರ ಜಮೀನಿರಲಿ, ಅಥವಾ ಸರ್ಕಾರದ ಜಮೀನಿರಲಿ, ಈ ರೀತಿಯಾದಂತಹ ಭೂಮಿಯ ಆರೋಗ್ಯಕ್ಕೆ ಹಾನಿಕರ ಮಾಡತಕ್ಕಂತ ಮರಗಿಡಗಳನ್ನು ಬೆಳೆಸಬಾರದು ಅಂತಕ್ಕಂಥ ಕಾಯ್ದೆಯನ್ನೇ ರೂಪಿಸಲಿಕ್ಕೆ ಸರ್ಕಾರ ಮುಂದೆ ಬಂದಿದ್ದಾರೆ, ತಿದ್ದುಪಡಿ ಮಾಡಲಿಕ್ಕೆ. ಭಾರಿ ಸಂತೋಷ. ಹಾಗಾಗಿ ಮಣ್ಣಿನ ಒಂದು ಪ್ರಾಮುಖ್ಯತೆ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲ ರೀತಿಯಲ್ಲಿ ಕೂಡ ಮನುಷ್ಯನ ಆಯಸ್ಸು ಜಾಸ್ತಿ ಆಗಬೇಕು ಅಂದರೆ, ನೀವು ಹೇಳಿದಂಗೆ ಒಳ್ಳೆ ಆಹಾರ ನಮಗೆ ದೊರಕಬೇಕು, ಒಳ್ಳೆ ಆಹಾರ ದೊರಕಬೇಕಂದ್ರೆ ಭೂಮಿ ಚೆನ್ನಾಗಿರಬೇಕು. ಭೂಮಿ ಚೆರ್ಬೇಕಂದ್ರೆ ನಾವು ಮಾಡ್ತಕ್ಕಂಥದ್ರಲ್ಲಿ ಶಿಸ್ತನ್ನು ಕಾಯಬೇಕು. ನೋಡಿ, ನಾವು ಸ್ವಚ್ಛತೆ ಬಗ್ಗೆ ಅಥವಾ ಆರೋಗ್ಯದ ಬಗ್ಗೆ ನಮ್ಮ ಸನ್ಮಾನ್ಯ ಗೌರವಿತ ಪ್ರಧಾನಮಂತ್ರಿಗಳು ಹೇಳಬೇಕಾಗಿಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಪುರಾಣದಲ್ಲಿ ಹೇಳಿದ್ದಾರೆ, ಡಾಕ್ಟರ್ ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ಸ್ವಚ್ಛ ಕಾಪಾಡಿ ಅಂತ. ಅಂದರೆ ನಮಗೆ ಈ ಮಾನ್ಯ ಪ್ರಧಾನಮಂತ್ರಿಗಳು ನೆನಪು ಮಾಡಿದಾಗ ಅವರು ಒಂದು ಅದನ್ನು ಒಂದು ದೃಢ ನಿರ್ಧಾರದಲ್ಲಿ ಈ ಸ್ವಚ್ಛತೆ ಅಂತಕ್ಕಂಥದ್ದನ್ನು ಮಾಡಲೇಬೇಕು ನಾವು ಅಂತಕ್ಕಂಥದ್ದನ್ನು. ನಾನು ಕೆಲವು ಪಟ್ಟಣಗಳನ್ನು ನಾನು ಬೆಳಗಾವಲ್ಲಿ ನೋಡಿದ್ದೀನಿ, ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗ್ಗೆ 6 ಗಂಟೆಗೆ ಒಂದು ಗಾಡಿಯನ್ನು ಬಿಡ್ತಾರೆ, ನೋಡಿ ನಿಮ್ಮ ಮನೆಯ ಕಸಗಳನ್ನು ಪಕ್ಕದ ಮನೆಗೆ ಹಾಕಬೇಡಿ, ರಸ್ತೆಗೆ ಹಾಕಬೇಡಿ, ಗದ್ದೆಗೆ ಹಾಕಬೇಡಿ, ತೋಟಕ್ಕೆ ಹಾಕಿ. ಭಾರಿ ಭಾರಿ ಈಗ ಮಾಧ್ಯಮದಲ್ಲಿ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಇದನ್ನು ನೀವು ಒಂದು ನೀವು ಹೇಳಿದಂಗೆ ಆಗಲೇ ಒಂದು ದೃಢ ನಿರ್ಧಾರ, ಇದು ನನ್ನ ದೈನಂದಿನ ಕಾರ್ಯದಲ್ಲಿ ಒಂದು, ನನ್ನ ಕರ್ತವ್ಯದಲ್ಲಿ ಒಂದು. ನಾನು ಕೃಷಿ ಮಾಡ್ತಾ ಇದ್ದೇನೆ, ಕೃಷಿ ಮಾಡಲಿಕ್ಕೆ ಬೇಕಾಗಿ ಮೊದಲು ನೀವು ತಾಯಿಯಂತ ಭೂಮಿಯನ್ನು ಏನು ಹೇಳ್ತೀರಿ, ಹಾಗಾಗಿ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವ ಹಾಗೆ ಈ ಭೂಮಿಯನ್ನು ನೀವು ಮಾತೃಗುಣದಲ್ಲಿ ನೋಡಿದಾಗ ತಾಯಿಯನ್ನು ಹೇಗೆ ನೋಡಿಕೊಳ್ಬೇಕು, ಯಾವ ರೀತಿ ನಾವು ತಾಯಿಯ ಆರೋಗ್ಯ ಹದಗೆಟ್ಟಾಗ ಒಂದು ವೈದ್ಯರಿಗೆ ತೋರಿಸಿ ಏನು ಒಂದು ಕೊರತೆ ಆಗ್ಯದ ಅದನ್ನು ನಾವು ಪೂರೈಸ್ತೀವಿ, ತಾಯಿ ಒಂದು ಆರೋಗ್ಯ ಕಾಪಾಡ್ಕೋತೀವಿ. ಅದೇ ರೀತಿ ಮಣ್ಣು ಪರೀಕ್ಷೆ ಮಾಡಿಸಿ ಅದರಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ತುಂಬಿಬಿಟ್ಟು ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು. ಒಬ್ಬರ ಸ್ನೇಹಿತರು ಕೊನೆಯದಾಗಿ, ಅವರು ತುಂಬಾ ದೊಡ್ಡ ಹುದ್ದೆಯಲ್ಲಿದ್ದರು, ಲಕ್ಷಾಂತರ ರೂಪಾಯಿಗಳ ಸಂಪಾದನೆ ಮಾಡ್ತಕ್ಕಂಥ ಗೌರವ ಸಂಪಾದನೆ. ಅವರು ಬೆಳಗ್ಗೆ ಬರುವ ಸಂಜೆ ಹೋಗುವಾಗ ಅವರು ಅವ್ರ ತಾಯಿಯನ್ನು ಅವ್ರ ಹತ್ರನೇ ಇಟ್ಕೊಂಡು ಸೇವೆ ಮಾಡ್ತಿದ್ರು. ಅವರು ಕೊನೆಗೆ ಅವರು ತೀರು ಹೋದಾಗ ಅತ್ಯಂತ ದುಃಖದಲ್ಲಿ ಒಂದು ಮಾತಾಡುವಾಗ ಅಂತಿದ್ರು, ನಾನು ಮಾಡ್ತಿದ್ದಂಥ ಅತ್ಯಂತ ಶ್ರೇಷ್ಠ ಒಂದು ಕಾರ್ಯ ಮುಗೀತು ನನಗೆ, ಇವತ್ತು ಇನ್ನು ಮುಂದೆ ಅವಕಾಶ ಇಲ್ಲ ಅಂತ. ಎಷ್ಟೋ ಜನರು ತಾವು ಹೇಳಿದಂಗೆ ತಂದೆ ತಾಯಿಯನ್ನು ಆಶ್ರಮದಲ್ಲಿ ಬಿಟ್ಟು 2,000-3,000 ಕೊಟ್ಟು ಅವರನ್ನು ಸಾಕ್ತಕ್ಕಂಥದ್ದು ಈ ಪರಿಸ್ಥಿತಿ. ನೀವು ಹೇಳಿದಾಗೆ ಪರಭಾರೆ ಮಾಡಬಾರ್ದು. ಪರಭಾರೆ ಮತ್ತೊಂದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಗಡಿ ಪ್ರದೇಶದ ಹೋಗಿ, ಕೋಲಾರ, ಚಿಕ್ಕಬಳ್ಳಾಪುರ ಈ ಕಡೆಯಲ್ಲಿ ಈ ಹೊರ ರಾಜ್ಯದ ಜನ ಬಂದು ಭೂಮಿಯನ್ನು ಗುತ್ತಿಗೆ ತಗೊಳ್ತಾರೆ. ನನಗೆ ಯಾರು ಕೃಷಿ ಮಾಡೋರು ಇಲ್ಲ ಸ್ವಾಮಿ, ನನಗೆ ನೀವು ಮಾಡಿಬೇಕಾರೆ 10 ಎಕರೆ 20 ಎಕರೆ ಜಮೀನಿದೆ, ನನಗೊಂದು 50,000 ಕೊಟ್ಟು ಬಿಡಿ ಅಂತ. ಅವ್ರು ಏನು ಮಾಡ್ತಾರೆ, 2-3 ವರ್ಷ ಗುತ್ತಿಗೆ ತಗೊಂಡು ಆ ಒಂದು 6 ಋತುಗಳಲ್ಲೋ 3 ಋತುಗಳಲ್ಲೋ ದುರಾಸೆಯಲ್ಲಿ ಬೇಕಾಬಿಟ್ಟಿ ಗೊಬ್ಬರಗಳನ್ನು ಹಾಕಿ ಬೆಳೆ ತೆಗೆದುಬಿಡ್ತಾರೆ. ಅದು ಆ ಭೂಮಿ ತಡೆಯಲಾರದೆ ಬೆಳೀತದೆ. ನೀವು ಮಣ್ಣನ್ನು ಹೋಗಿ ನೋಡಿ, ಎಲ್ಲ ಬಿಳಿ ಬಿಳಿ ಕಾಣ್ತಾ ಇರ್ತದೆ, ಅದೊಂಥರ ಕ್ಷಾರವಂಶ ಜಾಸ್ತಿ ಆಗುತ್ತದೆ. ನೀವು ಹೇಳಿದ ಸತ್ಯ. ಅಂದ್ರೆ ಈಗ ನಮ್ಮ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಬಾರದು. ಅದೇ ರೀತಿ ನಮ್ಮ ಹೊಲವನ್ನ ಬೇರೆಯವರು ಕೈಗೆ ಕೊಟ್ಟು ಬೆಳೆಸಬಾರದು. ರೈತರು ಖಂಡಿತವಾಗಿ, ನಾನು ರೈತರು ನಿಮ್ಮ ಖಂಡಿತವಾಗಿ ನಾನು ಹೇಳ್ತಕ್ಕಂಥದ್ದು, ಇಡೀ ಭೂಮಿಯಲ್ಲಿ ಬಸವಣ್ಣವರು ಹೇಳಿದಾಗೆ ಶ್ರೇಷ್ಠ ಕಾರ್ಯ ಅಂತ ಹೇಳಿದರೆ, ಅವರು ಒಂದು ಕಡೆ ಹೇಳ್ತಾರೆ ಬಸವಣ್ಣವರು, ಅನ್ನ ವಿಕ್ಕೋವನ ಪಾದಧೂಳಿಯನ್ನು ನೊಸಳು ವಿಭೂತಿಯ ಮಾಡಯ್ಯ ಕೂಡಲ ಸಂಗಮ ದೇವ. ಅಂದ್ರೆ ಆ ಭೂಮಿಗೆ ನೀನು ದುಡಿಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ. ಕೆಲವೊಂದ್ಸಾರಿ ನಾನು ನೋಡ್ತೇನೆ, 100 ವರ್ಷ 110 ವರ್ಷ ಬದುಕಿದಂತ ಪುಣ್ಯಾತ್ಮರು ರೈತರ ಕುಟುಂಬದಲ್ಲಿ ಇದ್ದಾರೆ. ನಾವು ಈ ವೈಜ್ಞಾನಿಕವಾದಂತ ಪ್ರಪಂಚದಲ್ಲಿ ಏನೇನು ಆಟಗಳಲ್ಲಿ ಮಧ್ಯದಲ್ಲಿ ಎಲ್ಲ ಒಂದು ನಮ್ಮದು ಸರಾಸರಿ ವಯಸ್ಸು ಎಷ್ಟಪ್ಪ ಅಂದ್ರೆ 50-60. ಸರ್ಕಾರ ಅದಕ್ಕೆ ನಮ್ಮನ್ನು 60 ವರ್ಷಕ್ಕೆ ನೀವು ನಿವೃತ್ತಿಯಾಗಿ ಹೋಗಪ್ಪ, ಇಲ್ಲ ಅಸಹಾಯಕರಾಗಿಬಿಡ್ತೀಯ ಅಂತ ವೈಜ್ಞಾನಿಕವಾದ ತೀರ್ಮಾನ ಇದು. ಹಾಗಾಗಿ ಇಲ್ಲಿ ಒಂದು ತಾಯ್ತನದ ಭಾವನೆ ಇರಲಿ ಮಣ್ಣಿನ ಬಗ್ಗೆ ನಮಗೆ, ಅದನ್ನು ಕಾಪಾಡೋಣ. ರೈತ ಬಾಂಧವರಲ್ಲಿ ಒಂದು ವಿನಂತಿ, ನಿಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕೃಷಿ ವಿಶ್ವವಿದ್ಯಾನಿಲಯಗಳು, ವಿಜ್ಞಾನಿಗಳು ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದಾರೆ. ಗೋಡ ಇದೆ, ಮೈದಾನ ಇದೆ ಅಂತ ತಿಳ್ಕೊಬೇಡಿ. ನಮ್ಮ ಕರ್ತವ್ಯ ಏನು ಅಂತಂದ್ರೆ, ಕುದುರೆಯನ್ನು ನೀರಿನ ಹತ್ತಿರ ತಗೊಂಡು ಹೋಗೋದು, ಕುಡಿಯೋದು ಬಿಡೋದು ಕುದುರೆ ಬಿಟ್ಟಿದ್ದು. ಹಾಗಾಗಿ ಈ ವಿಚಾರಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಈ ಸಂದೇಶವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಇದನ್ನು ಒಂದು ಕೃಷಿ ಜೀವನದ ಒಂದು ಭಾಗವಾಗಿ ಸ್ವೀಕಾರ ಮಾಡಿ ಅಂತಕ್ಕಂಥ ಒಂದು ವಿನಂತಿಯೊಂದಿಗೆ ನಾವು ಇವತ್ತಿನ ಒಂದು ಕಾರ್ಯಕ್ರಮ ಮುಗಿಸಬಹುದು ಅಂತ ಕಳುತ್ತೆ. ಮುಗಿಸುವ ಮುಂಚೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಅದು ಹೇಳಿದ್ರೆ ಒಳ್ಳೇದಾಗ್ತದೆ ರೀ, ರೈತರು ಏನಾದರೂ ಪ್ರಶ್ನೆಗಳಿದ್ರೆ ತಮಗೆ ಕೇಳಿಕ್ಕೆ ಅನುಕೂಲ ಆಗ್ತದೆ. 9971-3215 ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳಿ. 9971-3215 ಈ ಸಂಖ್ಯೆಗೆ ರೈತರು ಕರೆ ಮಾಡಿದರೆ ತಾವು ಪರಿಹಾರ ನೀಡ್ತೀರಿ ಅವರ ಒಂದು ಸಮಸ್ಯೆಗಳಿಗೆ. ನಾವು ಏನು ವಿಜ್ಞಾನಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕೆಲವು ಅನುಭವದಿಂದ ಬಂದದ್ದನ್ನು ಹಂಚಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ ಮಣ್ಣು ಆರೋಗ್ಯದ ಕುರಿತು. ಪ್ರತಿ ವರ್ಷ ಡಿಸೆಂಬರ್ 5ರಂದು ಜಾಗತಿಕ ಮಣ್ಣು ದಿನಾಚರಣೆ ಆಚರಿಸಬೇಕು. ಮಣ್ಣಿನ ಒಂದು ಆರೋಗ್ಯ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಅದರ ಈ ದಿನಾಚರಣೆಯ ಹಿನ್ನೆಲೆ ಏನು, ಇದರ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ್ದಕ್ಕಾಗಿ ತಮಗೆ ರೈತರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಕುರಿತು ಮಾಹಿತಿಯನ್ನು ನೀಡಿದವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಭಾಗೀಯ ಕಚೇರಿ ಬೆಳಗಾವಿಯ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ದೇವರಾಜ್ ಅವರು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತದಲ್ಲಿ ಬಾದಾಮಿ ತಾಲೂಕಿನ ಕೊಂಕಣಕೊಪ್ಪ ಗ್ರಾಮದ ಮಲ್ಲಪ್ಪ ಗುರುಪಾದಪ್ಪನವರು ಮತ್ತು ತಂಡದವರಿಂದ ಭಜನೆ ಪದಗಳು. ಸುಮ್ಮನೆ ಘನ ಮುಕ್ತಿ ಸುಖವಾನು ಬಯಸುತ್ತೆ, ಸುಮ್ಮನೆ ದಿಮ್ಮದಿರುಗಿ ಸಾಯದಿರು ಮಂದ ಮನುಜ ಮನುಜ ಸುಮ್ಮನೆ ಘನ ಮುಕ್ತಿ ಸುಖವನು ಬಯಸುತ್ತೆ, ಸುಮ್ಮನೆ ಘನ ಮುಕ್ತಿ ಸುಖವನು ಬಯಸುತ್ತೆ, ಮುಕುರವ ಹಿಡಿದು ನಿಟ್ಟಿಸಿದಾಕ್ಷಣಕ್ಕೆ ತಣ್ಣ ಮುಕುರವ ಹಿಡಿದು ನಿಟ್ಟಿಸಿದಾಕ್ಷಣಕ್ಕೆ ತಣ್ಣ ಮುಖವದರೊಳು ಹಕ್ಕು ಪ್ರತಿಬಿಂಬ ಪಾಂಕ ಸುಖದಿ ತಣ್ಣಯ ನಿಜವನೆ ಪೇಳುವ ಶ್ರುತಿ ವಾಕ್ಯ ಸುಖದಿ ತಣ್ಣಯ ನಿಜವನೆ ಪೇಳುವ ಶ್ರುತಿ ವಾಕ್ಯ ನಿಖರ ದರ್ತದೆ ನಿನ್ನ ಮತಿ ಹಕ್ಕು ಬಳೆಯದೆ ನಿಖರ ದರ್ತದೆ ನಿನ್ನ ಮತಿ ಹಕ್ಕು ಬಳೆಯದೆ ಸುಮ್ಮನೆ ಗಣ ಕಳಶ ಕೂಚದ ಕಾಂತೆ ಯಾರ ನೋಟ ದರಲಂಬು ಕಳಶ ಕೂಚದ ಕಾಂತೆ ಯಾರ ನೋಟ ದರಲಂಬು ಎಳೆ ಜವನಿಗೆ ನಿರ್ದಯಲು ನಾಟುವಂತೆ ತಿಳಿದನು ಬಾವ ಗುರು ಉಪದೇಶಿಸಿದ ವಾಕ್ಯ ಅನುಭವ ಗುರು ಉಪದೇಶಿಸಿದ ವಾಕ್ಯ ಗಳ ಭಾವವದು ನಿನ್ನ ಮನದೊಳು ನೆಲೆಸದೆ ಗಳ ಭಾವವದು ನಿನ್ನ ಮನದೊಳು ನೆಲೆಸದೆ ಸುಮ್ಮನೆ ಗಣ ಕಾನನದೊಳಗಿದಿರಾದ ಹುಲಿಯ ಕಂಡು ಕಾನನದೊಳಗಿದಿರಾದ ಹುಲಿಯ ಕಂಡು ತಾನು ತನ್ನನು ಮರೆಯುವ ಪಾಂತನ ಸ್ವಾನುಭವದ ಗುರು ಸಿದ್ಧನಿರುವ ನೋಡು ಅನುಭವದ ಗುರು ಸಿದ್ಧನಿರುವ ನೋಡು ತಾನಂದದೊಳ್ ಮುಚ್ಚಿ ಪರವಶ ಬೆರಸದೆ ತಾನಂದದೊಳ್ ಮುಚ್ಚಿ ಪರವಶ ಬೆರಸದೆ ಸುಮ್ಮನೆ ದಿಮ್ಮದಿರುಗಿ ಸಾಯದಿರು ಮಂದ ಮನ ಮನುಜ ದಿಮ್ಮದಿರುಗಿ ಸಾಯದಿರು ಮಾಡ ಮನುಜ ದಿಮ್ಮದಿರುಗಿ ಸಾಯದಿರು ಮಾಡ ಮನುಜ ದಿಮ್ಮದಿರುಗಿ ಸಾಯದಿರು ಮಾಡ ಮನುಜ ಸುಮ್ಮನೆ ಗನ ಮುಕ್ತಿ ಸುಖವಾನು ಚಿತ್ರನಟಿ ಯಜ್ಞಾ ಶೆಟ್ಟಿ. ನಮ್ಗೆ ತಾಯಿಯಾಗಿ ಹೆಂಡತಿಯಾಗಿ ಸೋದರಿಯಾಗಿ ಹೆಣ್ ಬೇಕು, ಆದ್ರೆ ಮಗಳಾಗಿ ಯಾಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಮಕ್ಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಇದನ್ನ ನಾವು ಈಗ್ಲೇ ತಿದ್ಕೊಳ್ದಿದ್ರೆ ಮುಂದೆ ಸಮಾಜದಲ್ಲಿ ಅನೇಕ ಅನಾಹುತಗಳಿಗೆ ಕಾರಣ ಆಗ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ, NSV ಪಾಕ್ಷಿಕ. ನವೆಂಬರ್ 21 ಡಿಸೆಂಬರ್ 4 ಶಸ್ತ್ರವಿಲ್ಲದ, ಗಾಯವಿಲ್ಲದ, ಹೊಲಿಗೆ ಇಲ್ಲದ ಪುರುಷರ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ. ನವೆಂಬರ್ 27 ಅರಿವು ಮೂಡಿಸುವ ಸಪ್ತಾಹ. ಡಿಸೆಂಬರ್ 4 ಸೇವಾ ಸಪ್ತಾಹ. ಪುರುಷರ ಕುಟುಂಬ ಯೋಜನೆಯ ಉಪಾಯ, ಪರಿಪಕ್ವ ಕುಟುಂಬದ ಅಡಿಪಾಯ. ನೆನಪಿಡಿ, ನವೆಂಬರ್ 21 ಡಿಸೆಂಬರ್ 4 NSV ಪಾಕ್ಷಿಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ